ಅದು ನಬಾರ್ಡ್ DDM ಅಂತ ಇರ್ತಾರೆ ನಿಮ್ಮ ಜಿಲ್ಲೆಯಲ್ಲಿ, ಅವ್ರು ಕೇಳಿದ್ರೆ ಅವ್ರು ನಿಮಗೆ ಸ್ಪೆಸಿಫಿಕ್ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಸ್ ಕೊಡ್ತಾರೆ. ಗೋದೌನ್ ಡಿಸೈನ್ ಏನು, ಯಾವ ಥರ ಕಟ್ಟಬೇಕು, ರೋಡಿಂದ ಎಷ್ಟು ದೂರ ಇರಬೇಕು, ಅಪ್ರೋಚ್ ರೋಡ್ ಎಷ್ಟು ಅಗಲ ಇರಬೇಕು, ಅದೆಲ್ಲ ಅವ್ರು ಕೊಡ್ತಾರೆ. ಓಕೆ ಸರ್. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ಕರೆಯನ್ನು ನೋಡೋಣ. ಹಲೋ ಕೃಷಿ ರಂಗ, ಸಿರಿಧಾನ್ಯ ಮತ್ತು ಕೃಷಿ ಮೂಲಭೂತ ಸೌಕರ್ಯ ಅಭಿವೃದ್ಧಿ ನೀತಿ ಕುರಿತ ಕಾರ್ಯಕ್ರಮ ಇರುತ್ತೆ, ಪ್ರಶ್ನೆ ಕೇಳಿ. ಹಲೋ, ಹೆಸರೇಳಿ ಸರ್, ಎಲ್ಲಿಂದ? ಸರ್ ಕೃಷ್ಣ ಅಂತ, ಗುಂಡ್ಲುಪೇಟೆಯಿಂದ. ಹಾಂ ಕೇಳಿ ಸರ್. ಈ ಸಿರಿಧಾನ್ಯಗಳಲ್ಲಿ ರಾಗಿ ಒಂದು ಬಿಟ್ಟರೆ ಬೇರೆ ಸಿರಿಧಾನ್ಯಗಳ ಜನಗಳು ಮೊದಲಿಂದನೂ ಜಾಸ್ತಿ ಬಳಸಲ್ವಲ್ಲ, ಕಾರಣ ಏನು? ಒಂದು. ಇನ್ನೊಂದು, ಈ ಸಿರಿಧಾನ್ಯಗಳು ಬೇಸಿಕಲಿ ನಮ್ಮ ದೇಶದವ ಇಲ್ಲ ಬೇರೆ ದೇಶದಿಂದ ಬಂದಂತ ಆಹಾರ ಪದಾರ್ಥಗಳ ಇವು? ಹೇಳ್ತಾರೆ ಅದನ್ನ ರಾಜು ಅವ್ರು ಹೇಳ್ತಾರೆ. ಸಿರಿಧಾನ್ಯಗಳನ್ನ ಈಗ ನೀವೇನು ಹೇಳಿದ್ರಿ, ಕಡಿಮೆ ಬಳಸ್ತಾ ಇದ್ದೀವಿ ಅಂತ. ಮುಂಚೆ ನಮ್ಮ ಅನಾದಿ ಕಾಲದಿಂದಲೂ ಹೆಚ್ಚಿನ ಇದರಲ್ಲಿ ಅದನ್ನೇ ಬಳಸ್ತಾ ಇದ್ವಿ. ತದನಂತರ ನೀವು ಹೇಳದಂಗೆ ಇನ್ನುಳಿದಂತಹ ಬೇರೆ ಧಾನ್ಯಗಳನ್ನು ನಾವು ಬಳಸಕ್ಕೆ ಶುರು ಮಾಡಿದ್ವಿ. ಸೊ ಹೆಚ್ಚಾಗಿ ನಾವು ಹಳೆ ಧಾನ್ಯಗಳನ್ನ ಬಿಟ್ಟು ಅಕ್ಕಿಗೆ ಶುರು ಮಾಡ್ಕೊಂಡ್ವಿ. ಅವ್ರದ್ದು ಕಡಿತ ಉಂಟಾಗಿದೆ, ಅದ್ರ ಉತ್ತರ ಹೇಳ್ರಿ ನೀವು. ಅಕ್ಕಿನ ಬೆಳ್ಕೊಂಡು ಬಂದ್ವಿ. ಇತ್ತೀಚಿನ ದಿನಗಳಲ್ಲಿ ಈ ಅಕ್ಕಿಯ ಒಂದು ಇದರಲ್ಲಿ ಹೆಚ್ಚಿನ ರಾಸಾಯನಿಕಗಳನ್ನು ಬಳಸ್ತಾ ಇರೋದ್ರಿಂದ ಉಪಯೋಗಿಸ್ತಕ್ಕಂಥ ಜನರ ಆರೋಗ್ಯದ ಮೇಲೆ ಹೆಚ್ಚಿನ ಪರಿಣಾಮ ಬೀಳ್ತಾ ಇರೋದ್ರ ಪರಿಣಾಮ ಏನಾಗ್ತಾ ಇದೆ, ಇದನ್ನ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಸಿರಿಧಾನ್ಯಗಳಿಗೆ ಹೆಚ್ಚಿನ ಒತ್ತು ಕೊಟ್ಟು ಮಾಡ್ತಾ ಇದಾರೆ. ಇಲ್ಲ, ಹಿರಿಧಾನ್ಯ ಕೇವಲ ರಾಗಿ ಅಷ್ಟೇ ಅಲ್ಲ. ಅಲ್ಲ, ಒಂಬತ್ತು ಕರ್ನಾಟಕದಲ್ಲಿ ರಾಗಿ ಬಿಟ್ಟು ಉಳಿದ ಸಿರಿಧಾನ್ಯಗಳೇ ಬೆಳೆ ಜಾಸ್ತಿ. ಅಲ್ಲ, ಒಟ್ಟು ಈಗಿರ್ತಕ್ಕಂಥಲ್ಲಿ 9 ಧಾನ್ಯಗಳನ್ನ ನಾವು ಸಿರಿಧಾನ್ಯಗಳು ಅಂತ ಹೇಳ್ತೀವಿ. ಅದರಲ್ಲಿ ನಮ್ಮ ದಕ್ಷಿಣ ಭಾಗದಲ್ಲಿ ರಾಗಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಬಿಳಿಜೋಳ ಮತ್ತು ಸಜ್ಜೆ, ಇವುಗಳನ್ನ ಹೆಚ್ಚಾಗಿ ಬೆಳೀತಾರೆ. ಈ ಮೂರನ್ನ ಬಿಟ್ಟು ಇನ್ನು 6 ಏನಿವೆ ಅವುಗಳನ್ನ ನಾವು ಹೆಚ್ಚು ಒತ್ತು ಕೊಟ್ಟು ಈಗ ಬೆಳಿಬೇಕು. ಅವು ಯಾಕಂತಂದ್ರೆ ಅವು ಇರ್ತಕ್ಕಂಥ ಈ ಮಧುಮೇಹಿಗಳಿಗೆ ಉತ್ತಮವಾದಂಥ ಒಂದು ಆಹಾರ ಪದ ಇದಾಗ್ತವೆ. ಮತ್ತೆ ಅದು ಹೆಚ್ಚಿನ ನಾರಿನಾಂಶ ಮತ್ತು ಕಬ್ಬಿಣಾಂಶ ಈ ಖನಿಜಗಳನ್ನು ಇರ್ತಾರೆ ಈ ಉಳದಗಂಡ್ರದಿಂದ, ಅದು ಬಹಳ ಉತ್ತಮವಾದಂಥ ಆಹಾರ ಅಂತ ಒಂದು. ಇನ್ನೊಂದು, ಇದು ಬಹಳ ಕಡಿಮೆ ತೇವಾಂಶ ಇರತಕ್ಕಂಥ ಜಮೀನುಗಳಲ್ಲೂ ಕೂಡ, ಅತಿ ನಿಕೃಷ್ಟವಾದಂಥ ಫಲವತ್ತತೆ ಇರ್ತಕ್ಕಂಥ ಜಮೀನಲ್ಲೂ ಕೂಡ ಇವುಗಳನ್ನ ಬೆಳಿಬಹುದು. ಹೌದು. ಸೊ ಹಾಗಾಗಿ ಇವುಗಳಿಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡಲಿಕ್ಕೆ ಸರ್ಕಾರ ಈ ಒಂದು ರೈತ ಸಿರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ, ಈ ಸಿರಿಧಾನ್ಯಗಳು ಭಾರತೀಯ ಮೂಲದವ ಅಂತಾನು ಕೇಳಿದ್ದಾರೆ. ಇದು ಕೆಲವು ಒಂದು, ಈಗ ರಾಗಿಯನ್ನು ತೆಗೆದುಕೊಂಡ್ರೆ ಇದು ಆಫ್ರಿಕಾ ಮೂಲ. ಸೊ ಇನ್ನು ಕೆಲವು ಸಿರಿಧಾನ್ಯಗಳನ್ನು ತೆಗೆದುಕೊಂಡ್ರೆ ಅದು ನಮ್ಮ ಭಾರತದ ಮೂಲಕ್ಕೂ ಬರುತ್ತವೆ. ಹಾಗಾಗಿ ಒಂದೊಂದು ಧಾನ್ಯಗಳು ಒಂದೊಂದು ದೇಶದ ಒಂದು ಮೂಲ ವ್ಯಾಪ್ತಿಯನ್ನು ಹೊಂದಿದೆ. ಅವ್ರಿಗೆ ಉತ್ತರ ಸಿಕ್ಕಿದೆ ಅಂತ ತಿಳ್ಕೊಳ್ಳೋಣ. ತಮಗೂ ಕೂಡ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ, ಹೆಸರೇಳಿ ಸರ್, ಎಲ್ಲಿಂದ? ನಮಸ್ಕಾರ ಸರ್, ನರೇಶ್ ರೆಡ್ಡಿ ಅಂತ ಹೇಳಿ ಕಲಬುರ್ಗಿಯಿಂದ ಮಾತಾಡಿದ್ದೀನಿ ಸರ್. ನಾನು ಪ್ರಶ್ನೆ ಕೇಳಿ ಸರ್. ಪ್ರಶ್ನೆ ಅಂದ್ರೆ ನಾನು 2 ಪ್ರಶ್ನೆ ಸರ್ ನಂದು ಕೇಳಿ ಸರ್. ಸಿರಿಧಾನ್ಯ ಮೇಳ ಅಂದ್ರೆ ಯಾವ್ಯಾವ ಬೆಳೆದಾಗ ಯಾವ್ಯಾವ ಬೆಳೆಗಳಿರುತ್ತೆ ಸರ್? ಇನ್ನೊಂದು, ಇನ್ಸೂರೆನ್ಸ್ ಬಗ್ಗೆ ಮಾಹಿತಿ ಬೇಕು ಸರ್ ನಮಗೆ. ಏನು ಇದರಲ್ಲಿ ನೋಡಿ, ನೀವು ಸಿರಿಧಾನ್ಯಗಳು ಅಂತ ಕೇಳಿದ್ರಿ. ಸೊ ಇದರಲ್ಲಿ ಒಟ್ಟು 9 ಬೆಳೆಗಳು ಬರ್ತವೆ. ನಾನು ಆಗ್ಲೇ ಹೇಳಿದಾಗೆ ರಾಗಿ, ಜೋಳ ಮತ್ತು ಸಜ್ಜೆ ಇವುಗಳು ಪ್ರಮುಖವಾದಂತ ಇದು. ಅದ್ ಬಿಟ್ಟು ನಮ್ಮಲ್ಲಿ ಬೆಳೆತಕ್ಕಂತ ನವಣೆ, ಸಜ್ಜೆ, ಹಾರಕ, ಸಾಮೆ, ಊದಲು ಮತ್ತು ಬರಗು, ಈ 6 ನಾವು ಸಿರಿಧಾನ್ಯಗಳು ಅಂತ ಕರಿತೇವೆ. ತೊಗರಿ ಹೆಸರು ಇದ್ರಲ್ಲಿ ಬರಲ್ಲ, ಅವು ದ್ವಿದಳ ಧಾನ್ಯಗಳಿಗೆ ಬರ್ತೇವೆ, ಅವನ್ನ ಆಹಾರ ಬೆಳೆಗಳು ಅಂತ ತೆಗೆದುಕೊಳ್ಳಲ್ಲ ನಾವು. ಕರೆಕ್ಟ್, ನಿಮ್ಮ ಪ್ರದೇಶಕ್ಕೆ ಸೂಕ್ತವಾದಂತ ಬೆಳೆಗಳನ್ನು ನೀವು ಬೆಳಿತೀರಿ, ಈ ಸಿರಿಧಾನ್ಯಗಳ ವ್ಯಾಪ್ತಿಗೆ ಅವು ಬರೋದಿಲ್ಲ. ಸರ್ ಇನ್ನೊಂದು, ಇನ್ಸೂರೆನ್ಸ್ ಆಗಿತ್ತು ಸರ್, ನಮ್ಗೆ ಇನ್ಸೂರೆನ್ಸ್ ಮಾಡ್ಕೊಂಡಿದ್ದೀವಿ, ಅದ್ರ ಪರಿಹಾರ ಇನ್ನ ಬಂದಿಲ್ಲ ಸರ್, ಅದು ಯಾವ ಮಾಡ್ಬೇಕು ಸರ್? ಅದು ನೀವು ಸಂಬಂಧಪಟ್ಟ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಹೋಗಿ ನಿಮ್ಮ ಮಾಹಿತಿ ಎಲ್ಲವನ್ನು ಕೊಡಿ, ಅವರ ಅದ್ರ ಬಗ್ಗೆ ಏನಾಗಿದೆ ಅಂತ ಮಾಹಿತಿ ಕೊಡ್ತಾರೆ ನಿಮ್ಗೆ. ಬೆಳೆ ಸಮಸ್ಯೆ ಕೂಡ, ಬೆಳೆ ಸಮಸ್ಯೆ ಮಾಡ್ಕೊಳಪ್ಪ ಆಗ್ತದೆ ಅಂತ ಹೇಳಿದ್ರೆ ಸರ್, ಬೆಳೆ ಸಮಸ್ಯೆ ಕೂಡ ಆಗಿದೆ ಸರ್? ಕರೆಕ್ಟ್, ಅದು ನೀವು ಎಲ್ಲಾನೂ ಒಂದು ಅನುಸರಿಸಿದ್ರೆ, ಏನ್ ಕ್ರಮಗಳನ್ನ ಅನುಸರಿಸಿದ್ರೆ ಅದಕ್ಕೆ ಬಂದೇ ಬರ್ತದೆ. ನೀವು ಹೆಚ್ಚಿನ ಮಾಹಿತಿಗೆ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಭೇಟಿ ಮಾಡಿ. ಥ್ಯಾಂಕ್ ಯು ಸರ್. ಓಕೆ ಸರ್, ಓಕೆ, ಧನ್ಯವಾದಗಳು. ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿ ರಂಗ, ಹೇಳಿ ಸರ್, ಹೆಸರೇಳಿ, ಎಲ್ಲಿಂದ? ಹಲೋ. ಹಲೋ, ನಮಸ್ತೆ ಸರ್. ನಮಸ್ಕಾರ, ಹೆಸರು ಎಲ್ಲಿಂದ? ಅಯ್ಯಪ್ಪ ಸರ್, ಅಯ್ಯಪ್ಪ ರಾಯಚೂರಿಂದ. ಕೇಳಿ ಅಯ್ಯಪ್ಪ ಅವರು. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್. ಈಗ ಸಜ್ಜೆ ಸಿರಿಧಾನ್ಯ ಅಲ್ಲ ಸರ್? ಸಜ್ಜೆ ಸಿರಿಧಾನ್ಯನೇ, ಆದರೆ ನಾವು ಪ್ರೋತ್ಸಾಹ ಧನ ಕೊಡ್ತಾ ಇರ್ತಕ್ಕಂಥ ವ್ಯಾಪ್ತಿನಲ್ಲಿ ಬರಲ್ಲ. ಆ ಸಜ್ಜೆಗೆ

ಆ ಮರಡಿ ಮಕ್ಕಳ ಮ್ಯಾಲೆ ಪ್ರೀತಿ ತುಳ ಸುಡದ ಸತ್ತರ ಮಡದ ಹೋಗುವಾಗ ಏನು ಐತಿ ನಿನ ಹಣದ ತಾಯಿ ತಂದಿ ಕೊಡುವೋರೇನು ನಿಜ ಮುಕ್ತಿ ಕಡದ ಕತ್ತಲಿದೋಳು ಬಿದ್ದರ ಬಿಡದ ನಿನ ಯಮನರ ಪಾಸೆ ಕಡದ ಕತ್ತಲಿದೋಳು ಬಿದ್ದರ ಬಿಡದ ನಿನ ಯಮನರ ಬಡದ ವೈವಗ ಆ ಹಿಡದ ಯಮನರ ಎಳದ ವೈವಗ ಮಡದಿ ಮಕ್ಕಳ ಬರವೋರೇನು ಯಾಡು ತಮ್ಮ ಯಾಡೋ